ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:20. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ನಿಯಂತ್ರಣ ಕುರಿತು ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಲುಬಾಯಿ ಜ್ವರ ಕುರಿತು ಕೊಡಗು ಜಿಲ್ಲೆಯ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಕಾಲುಬಾಯಿ ಜ್ವರ ಜಾನುವಾರುಗಳನ್ನು ಕಾಡುವಂತ ಒಂದು ಮುಖ್ಯವಾದಂಥ ರೋಗ. ಈ ರೋಗದ ವಿವಿಧ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರು. ನಮಸ್ಕಾರ ಡಾಕ್ಟರ್ ಲಿಂಗರಾಜ ದೊಡ್ಡಮನಿ ಅವರೇ. ನಮಸ್ಕಾರ ಸರ್. ಈಗ ಪ್ರಾರಂಭದಲ್ಲಿ ಈ ಕಾಲುಬಾಯಿ ಜ್ವರ ಇಷ್ಟೊಂದು ಮಹತ್ವವನ್ನು ಪಡೆಯೋದಕ್ಕೆ ಏನು ಕಾರಣ ಅಂತೀರಾ? ಈ ಒಂದು ಕಾಲುಬಾಯಿ ಜ್ವರ ಒಂದು ವೈರಸ್ ಕಾಯಿಲೆ ಆಗಿರೋದು ಮತ್ತು ಇದಕ್ಕೊಂದು ಇಷ್ಟೊಂದು ಪ್ರಾಮುಖ್ಯತೆ ಬರಲು ಕಾರಣ ಅಂದರೆ ಇದು ರೈತರಿಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡತಕ್ಕಂಥ ಒಂದು ಕಾಯಿಲೆ ಆಗಿದೆ ಮತ್ತು ರೋಗ ತಗುಲಿದಂಥ ಜಾನುವಾರುಗಳು ಸಹ ಸಾವನ್ನಪ್ಪಬಹುದು ಅಥವಾ ಅವುಗಳ ಹಾಲಿನ ಇಳುವರಿ ಆಗ್ಬೋದು ಅಥವಾ ವರ್ಕಿಂಗ್ ಕೆಪಾಸಿಟಿ ಇರ್ಬೋದು ಅದು ಕುಂಠಿತಗೊಳ್ಳತಕ್ಕಂಥ ಪ್ರಮೇಯ ಇರೋದ್ರಿಂದ ಈ ಕಾಯಿಲೆಗೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಅಂದ್ರೆ ಅದು ಹಾಲನ್ನ ಕೊಡುವಂತ ರಾಸ ಆಗಿದ್ರೆ ಹಾಲು ಕಡಿಮೆ ಆಗುತ್ತೆ ಸರ್. ಕೆಲಸಕ್ಕೆ ಬಳಸುವಂತ ಜಾನುವಾರ ಆಗಿದ್ರೆ ಅದರ ಕೆಲಸದ ಶಕ್ತಿ ಕಡಿಮೆ ಆಗುತ್ತದೆ. ತುಪ್ಪಟದ ಒಂದು ಉತ್ಪಾದನೆ ಬಳಸಿದ್ರೆ ತುಪ್ಪಟನು ಕಡಿಮೆ ಆಗುತ್ತೆ. ಮತ್ತು ಮೇಕೆಗಳಲ್ಲಿ ತುಪ್ಪಟ ಮತ್ತು ಮಾಂಸ ಉತ್ಪಾದನೆ ಇದು ಕುಂಠಿತಗೊಳ್ಳೋದ್ರಿಂದ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಮತ್ತು ಇದು ಆರ್ಥಿಕ ನಷ್ಟವನ್ನ ರೈತರಿಗೆ ಉಂಟು ಮಾಡತಕ್ಕಂತ ಒಂದು ಕಾಯಿಲೆ ಆಗ್ತದೆ. ಜೊತೆಗೆ ಇನ್ನೊಂದು ವಿಚಾರ ಕೇಳ್ತಾ ಇರ್ತೀವಿ ಡಾಕ್ಟರ್ ಲಿಂಗರಾಜ್ ದೊಡ್ಡಮನಿ ಅವರೇ, ಈ ಕಾಲುಬಾಯಿ ರೋಗ ಬಂತು ಅಂದ್ರೆ ಮತ್ತೆ ಚೇತರಿಸಿಕೊಂಡ್ರು ಕೂಡ ಮೊದಲನೇ ಸ್ಥಿತಿಗೆ ಬರಲ್ಲ ಅಂತ ನಿಜನಾ ಇದು? ಹೌದು ಸರ್, ಇದು ಖಂಡಿತ 100ಕ್ಕೆ 100 ನಿಜ. ಯಾಕಂದ್ರೆ ಇದು ಒಂದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಎಲ್ಲಾ ದೇಹದ ಅಂಗಾಂಗಗಳಲ್ಲಿ ಇದರ ಒಂದು ಪರಿಣಾಮ ಬೀರ್ತಕ್ಕಂತ ಒಂದು ಸನ್ನಿವೇಶ ಇರೋದ್ರಿಂದ ಕಾಲು ಮತ್ತು ಬಾಯಿ ಜ್ವರ ಬಂದಂತ ಪ್ರಾಣಿ ಒಂದ್ ವೇಳೆ ಹುಷಾರಾದ್ರೂ ಸಹ 100ಕ್ಕೆ 100 ಪ್ರಾಣ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಪುಪ್ಸಕ ಎಫೆಕ್ಟ್ ಆದಾಗ ತೇಗುವುದು ಮತ್ತೆ ಬೇಗ ಸುಸ್ತಾಗಿ ಮಲಗಿಕೊಳ್ಳೋದು ಮತ್ತೆ ಗರ್ಭಕೋಶದಲ್ಲಿ ಈ ವೈರಾಣು ಇದ್ದಾಗ ಗರ್ಭ ಕಟ್ಟದೇ ಇರುವುದು ಮತ್ತು ಗರ್ಭ ಕಟ್ಟಿದ್ರೂ ಸಹ 6 ತಿಂಗಳ 7 ತಿಂಗಳಲ್ಲಿ ಈ ಕಂದು ಹಾಕ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತೆ ಇದೆಲ್ಲದರಿಂದ ಮೆಟಾಬಾಲಿಸಮ್ ಅಂತ ಏನಾದರೂ ಜೀರ್ಣ ಶಕ್ತಿಯು ಸಹ ಕಡಿಮೆ ಆಗೋದ್ರಿಂದ ಅವಕ್ಕೆ ಹಾಲಿನ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು ಹೆಚ್ಚನ್ನು ಹೆಚ್ಚು ಹೈನು ರಾಸುಗಳಲ್ಲಿ ಕಂಡು ಬರ್ತಾ ಇದೆ ಸರ್. ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಬರೋದಕ್ಕೆ ಏನು ಕಾರಣ ಅಂತೀರಾ? ಇದು ಸಾಮಾನ್ಯವಾಗಿ ಈ ಸೀಳು ಗೊರಸು ಇರತಕ್ಕಂಥ ಪ್ರಾಣಿಗಳಲ್ಲಿ ಅಂದರೆ 2 ಗೊರಸು ಇರ್ತಾವಲ್ಲ ಆ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಒಂದು ಕಾಯಿಲೆ. ಇದು ಮುಖ್ಯವಾಗಿ ವೈರಸ್ ಕಾಯಿಲೆ ಆಗಿರೋದ್ರಿಂದ ಒಂದು ಗಾಳಿಯ ಮುಖಾಂತರ ಹರಡುತ್ತದೆ ಮತ್ತು ಇನ್ನೊಂದು ಕಲುಷಿತ ನೀರು ಮುಖಾಂತರ ಹರಡತಕ್ಕಂಥ ಕಾಯಿಲೆ. ಸಾಮಾನ್ಯವಾಗಿ ಕಾಲುಬಾಯಿ ಜ್ವರದ ಇದರಲ್ಲೇ ಇದೆ, ಕಾಲು ಮತ್ತು ಬಾಯಿಗಳಲ್ಲಿ ಹುಣ್ಣಾಗ್ತಕ್ಕಂಥದ್ದು. ಸೊ ಇದು ಈ ಒಂದು ರೋಗ ಬಂದಂತ ಪ್ರಾಣಿ ನೀರು ಕುಡದಲ್ಲಿ ತೊಟ್ಟಿಯಲ್ಲಿ ಕುಡಿಬಹುದು ಅಥವಾ ಕೆರೆಯಲ್ಲಿ ಕುಡಿಬಹುದು ಅಥವಾ ಯಾವುದೇ ನೀರಿನ ಮೂಲಗಳಲ್ಲಿ ಕುಡಿದಾಗ ಆ ಜೊಲ್ಲು ಮುಖಾಂತರ ಮತ್ತೊಂದು ಆರೋಗ್ಯವಂತ ಹಸುವಾಗಲಿ ಮೇಕೆ ಆಗಲಿ ಅಥವಾ ಯಾವುದೇ ಪ್ರಾಣಿ ಆಗಲಿ ಹೋಗಿ ಅಲ್ಲೇ ನೀರನ್ನು ಕುಡಿದಾಗ ಹರಡ್ತಕ್ಕಂಥದ್ದು, ಮತ್ತೆ ಕಾಲಲ್ಲಿ ಹುಣ್ಣ ಆಗಿರುತ್ತಲ್ಲ ಆ ಒಂದು ಹಸು ಅಥವಾ ಯಾವುದೇ ಪ್ರಾಣಿ ಕಾಲುಬಾಯಿ ಜ್ವರ ಬಂತಂಥದ್ದು ನಡೆದಾಡದಲ್ಲಿ ಮತ್ತೊಂದು ಆರೋಗ್ಯವಂತ ಪ್ರಾಣಿಯಲ್ಲಿ ಹೋದಾಗ ಮಾತ್ರ ಇದು ಸಹ ಅಂಟಿಕೊಳ್ತದೆ. ಮತ್ತೆ ಗಾಳಿಯಲ್ಲಿ ಮುಖಾಂತರ ಜೊಲ್ಲಿನ ಮುಖಾಂತರ ಗಾಳಿಯಲ್ಲಿ ಸಹ ಈ ಒಂದು ಕಾಯಿಲೆ ಹರಡತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಅಂದ್ರೆ ತಾವು ಈಗಾಗಲೇ ತಿಳಿಸಿದ್ರಿ ಇದು ವೈರಸ್ ರೋಗ ಅಂತ, ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಬಂದಾಗ ಯಾವೆಲ್ಲ ಲಕ್ಷಣಗಳನ್ನು ಕಾಣಬಹುದು ಅಂತೇಳಿ? ಮುಖ್ಯವಾದ ಲಕ್ಷಣ ಅಂದ್ರೆ ಇದರಲ್ಲಿ ಇದೆ ಕಾಲು ಮತ್ತು ಬಾಯಿ ಜ್ವರ ಅಂತೇಳಿ. ಮೊದಲನೇ ಸಿಂಪ್ಟಮ್ ಅಂದ್ರೆ ಜ್ವರ ಬರ್ತದೆ ಪ್ರಾಣಿಗಳಲ್ಲಿ. ಸಾಮಾನ್ಯವಾಗಿ ನಾವು 100-101 ಡಿಗ್ರಿ ಟೆಂಪರೇಚರ್ ಇದ್ದಿದ್ದು 106-107 ಡಿಗ್ರಿ ಫ್ಯಾರನ್ಹೀಟ್ ಜ್ವರ ಕಾಣಿಸಿಕೊಳ್ಳುತ್ತದೆ. ಆ ನಂತರ ಒಂದು 2-3 ದಿನ ಆದ್ಮೇಲೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತಾರೆ, ಅದು ಮುಗಿದ ಮೇಲೆ ಕಾಲಿನಲ್ಲಿ ಹುಣ್ಣಾಗ್ತಕ್ಕಂಥದ್ದು, ಈ ಗೊರಸಿನಲ್ಲಿ ಹುಣ್ಣಾಗ್ತಕ್ಕಂಥದ್ದು, ಮತ್ತು ಬಾಯಿಯಲ್ಲಿ ಹುಣ್ಣಾಗ್ತಕ್ಕಂಥದ್ದು ಮುಖ್ಯವಾಗಿ. ಮತ್ತೆ ಜೊಲ್ಲು ಸುರಿಸ್ತು, ಸಾಮಾನ್ಯವಾಗಿ ದನಗಳು ಮೇವು ಬಿಡುವುದು, ಆಮೇಲೆ ನೀರನ್ನು ಸರಿಯಾಗಿ ಕುಡಿಯೋದಿಲ್ಲ, ಆಮೇಲೆ ಕಂಟಿನ್ಯೂ ಆಗಿ ಜೊಲ್ಲನ್ನು ಸುರಿಸ್ತಾ ಇರ್ತವೆ, ಆಮೇಲೆ ನಾಲಿಗೆಯಲ್ಲಿ ಗುಳ್ಳೆ ಆಗಿ ಹುಣ್ಣಾಗಿ ಅದು ಲೇಟರ್ ಸ್ಟೇಜ್ನಾಗ ನಾವು ಸರಿಯಾಗಿ ನೋಡದೇ ಇದ್ದಾಗ ಅದು ಒಡೆದು ಹುಣ್ಣಾಗ್ತಕ್ಕಂಥ ಲಕ್ಷಣಗಳು ಸರ್ ಕಂಡು ಬರ್ತವೆ. ಅಂದರೆ ಈ ಕಾಲುಬಾಯಿ ರೋಗ ಬಂದಾಗ ಏನೆಲ್ಲ ತೊಂದರೆಗಳಾಗ್ಬೋದು ಅಂತೀರಿ? ಕಾಲುಬಾಯಿ ಜ್ವರ ಬಂದಾಗ ತೊಂದರೆ ಅಂದರೆ ಈಗಾಗಲೇ ಹೇಳಿದಾಗೆ ಮುಖ್ಯವಾಗಿ ಇದು ಹೈನು ರಾಸುಗಳಲ್ಲಿ ಬಂದಾಗ ಅಥವಾ ಗರ್ಭ ಧರಿಸಿದಂಥ ರಾಸುಗಳಲ್ಲಿ ಬಂದಾಗ ಅದು ಕಂದ ಹಾಕ್ಬೋದು. ಎರಡನೇದು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಹೈನು ರಾಸುಗಳಲ್ಲಿ ಅಧಿಕ ಇಳುವರಿ ಹಾಲು ಉತ್ಪಾದನೆ ಕೊಡ್ತಕ್ಕಂಥದ್ದು ಬಂದಾಗ ಹಾಲು ಕೊಡ್ತಕ್ಕಂಥದ್ದು ಕ್ಷೀಣಿಸಿ ಹಾಲು ಕಡಿಮೆ ಸಾಮಾನ್ಯವಾಗಿ 5-6 ಲೀಟರ್ ಒಂದು ಹೊತ್ತಿಗೆ ಕೊಡ್ತಕ್ಕಂಥ ಹಸು ಕಾಲುಬಾಯಿ ಜ್ವರ ಬಂದರೆ ಅದು ಕೊಡದೇ ಇರ್ಬೋದು ಅಥವಾ 1-1.5 ಲೀಟರ್ ಕೊಡ್ತಕ್ಕಂಥದ್ದು ಆಗುತ್ತದೆ. ಮತ್ತು ಈ ಕುರಿ ಮತ್ತು ಮೇಕೆ ಹಂದಿಗಳಲ್ಲಿ ಕ್ರಮೇಣವಾಗಿ ಮಾಂಸದ ಉತ್ಪಾದನೆ ಕಡಿಮೆ ಆಗ್ತದೆ ಮತ್ತು ತುಪ್ಪಟ ಉದುರಂಥದ್ದು ಈ ಒಂದು ಸಾಮಾನ್ಯವಾಗಿ ಕಾಣತಕ್ಕಂಥದ್ದು. ಅಂದ್ರೆ ಸೀಳು ಗೊರಸಿರುವಂತಹ ಎಲ್ಲಾ ಪ್ರಾಣಿಗಳಲ್ಲೂ ಕಂಡುಬರಬಹುದು ಇದು? ಎಲ್ಲಾ ಪ್ರಾಣಿಗಳಲ್ಲಿ ಕಂಡುಬರಬಹುದು ಸರ್. ಸೀಳು ಗೊರಸಿರ್ತಕ್ಕಂಥ ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣ ಬರ್ತಕ್ಕಂಥದ್ದು ಕಾಯಿಲೆ. ಅಂದ್ರೆ ಹಸು ಆಗ್ಬೋದು, ಹಸು, ಎಮ್ಮೆ, ಎತ್ತು, ಕುರಿ, ಮೇಕೆ, ಹಂದಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು ಕಾಯಿಲೆ ಸರ್ ಇದು. ಈಗ ಸಾಮಾನ್ಯವಾಗಿ ತಾವು ತಿಳಿಸಿದ್ರಿ ಇದರಲ್ಲಿ ಬಾಯೆಲ್ಲ ಹುಣ್ಣಾಗುತ್ತೆ ಅಂತಂದು, ಇದ್ರ ಮೂಲಕನೇ ಗುರುತಿಸಬಹುದು ಅಥವಾ ಇನ್ನು ಬೇರೆ ಗುರುತಿಸುವಂತ ಲಕ್ಷಣಗಳು ಇರ್ತಾವೆ ಇದರಲ್ಲಿ? ಈಗ ಸಾಮಾನ್ಯವಾಗಿ ವೈರಸ್ ಹರಡತಕ್ಕಂಥ ಒಂದು ಟ್ರೆಂಡ್ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಯಾವಾಗ ನೀರಿನ ಇದು ಕಡಿಮೆ ಆಗುತ್ತದೆ ಮೂಲಗಳು, ಮತ್ತೆ ವೈರಸ್ ಸಾಂಕ್ರಾಮಿಕವಾಗಿ ಹರಡತಕ್ಕಂಥದ್ದು ಒಂದು, ಇದರಲ್ಲಿ ನಾನು ಅದನ್ನು ಗುರುತಿಸ್ಬೋದು ಸರ್. ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಾಲಿಗೆ ಮೇಲೆ ಗುಳ್ಳೆ ಆಗೋದು, ಜೊಲ್ಲು ಸುರಿಸೋದು, ಇದು ಮುಖ್ಯವಾದ ಲಕ್ಷಣ. ಅದರ ಜೊತೆಗೆ ಕಾಲಿನಲ್ಲಿ ಗೊರಸು ಮಧ್ಯದಲ್ಲಿ ಹುಣ್ಣಾಗೋದು, ಆಮೇಲೆ ಸ್ವಲ್ಪ ಲೇಟ್ ಆದರೆ ಅದರಲ್ಲಿ ಮ್ಯಾಗೆಟ್ಸ್ ಅಂತ ಆಗ್ತವೆ, ಹುಳಗಳು ಬೀಳಂಥದ್ದು. ಸೊ ಅವಾಗ ಏನಾಗುತ್ತದೆ, ಈ ಕಾಲು ಜ್ವರ ಬಂದಂಥ ಪ್ರಾಣಿ ಪದೇ ಪದೇ ಕಾಲನ್ನು ಕೊಡ್ಬೋದು ಅಥವಾ ಜಾಡಿಸೋದಂತೀವಿ, ಅದು ಮಾಡಿದಾಗ ಆಮೇಲೆ ಇದೊಂಥರ ಪೆಕ್ಯುಲಿಯರ್ ವಾಸನೆ ಇರ್ತದೆ ಗೊರಸಿನಲ್ಲಿ, ಅದು ಬಂದರೆ ಖಂಡಿತ ಇದು ಕಾಲುಬಾಯಿ ಜ್ವರ ಅಂತ ನಾವು ರೈತರು ಸಾಮಾನ್ಯವಾಗಿ ಗುರುತು ಹಚ್ತಾರೆ. ಈ ಒಂದು ಇದರಲ್ಲಿ ಗುರುತು ಹಚ್ಬೋದು ಸರ್. ನೊಣಗಳೆಲ್ಲ ಕಾಲಿಗೆ? ನೊಣಗಳು ಪದೇ ಪದೇ ಮುತ್ತೋದು, ಇವೆಲ್ಲ ಮುಖ್ಯವಾದ ಇದು ಸರ್. ಅದರಲ್ಲೇನೋ ಗುರ್ತಾ ಹಿಡಿಬೋದು. ಅಂದ್ರೆ ಇದು ಬಂದಾಗ ಸಾಧಾರಣವಾಗಿ ಬಹಳ ಜಾನುವಾರು ಅಶಕ್ತವಾಗಿ ಮೈಮೇಲೆಲ್ಲ ಕೂದಲು ಬೆಳೆಸ್ಕೊಂಡ್ಬಿಟ್ಟು ಒಂಥರ ವಿಕಾರವಾಗಿ ಕಾಣುತ್ತೆ ಅಂತಲೂ ಹೇಳ್ತಾರೆ. ಹೌದು ಸರ್, ಇದೇನಂದ್ರೆ ಪ್ರೈಮರಿ ನಾ ಹೇಳಿದಾಗೆ ಈಗ ಕಾಯಿಲೆ ಬಂದ ಇಮಿಡಿಯೇಟ್ ಆಗಿ ಏನಂದ್ರೆ ಜ್ವರ ಮತ್ತು ಬಾಯಿ ಹುಣ್ಣಾಗೋದು, ಗೊರಸು ಇದೆಲ್ಲ ಆಗೋದು. ಇದಕ್ಕೆ ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಡದೆ ವಿಳಂಬ ಚಿಕಿತ್ಸೆ ಮಾಡಿದ್ರೆ ಏನಾಗುತ್ತದೆ, ಆಫ್ಟರ್ ಇಫೆಕ್ಟ್ ಆಫ್ FMD ಅಂತೀವಿ. ಕಾಲುಬಾಯಿ ಜ್ವರದ ನಂತರ ಬರ್ತಕ್ಕಂಥ ಲಕ್ಷಣದಲ್ಲಿ ಏನಂದ್ರೆ, ಒಂದು ಅದರದ್ದು ವರ್ಕಿಂಗ್ ಕೆಪಾಸಿಟಿ, ಅದರೊಂದು ಉಳುಮೆ ಮಾಡ್ತಕ್ಕಂಥ ಎತ್ತಿದ್ರೆ ಅದರದ್ದು ಉಳುಮೆ ಮಾಡುವಂಥ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಹಾಲು ಇಳುವರಿ ಕಡಿಮೆ ಆಗ್ತಂಥದ್ದು. ಮತ್ತೆ ನೀವು ಮುಖ್ಯವಾಗಿ ಕೇಳಿದ್ರಿ ಈ ಕೂದಲ ಗಂಟು ಕಟ್ಟೋದಂತೇವೆ, ಏನಂದ್ರೆ ಕೂದಲ ಉದ್ದುದ್ದಾಗಿ ಬೆಳೆದು ಇದು ಮುಖ್ಯವಾಗಿ ವಿಟಮಿನ್ ಎ ಡಿಫಿಷಿಯನ್ಸಿ ಆಗ್ತದೆ. ಈ ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತದೆ, ಚರ್ಮ ಎಲ್ಲ ಒಂಥರ ಸುಕ್ಕು ಕಟ್ಟೋದು, ಮತ್ತೆ ಉದ್ದನೆ ಕೂದಲು ಬರೋದು, ಆಮೇಲೆ ಯಾವಾಗಲೂ ಪೇಂಟಿಂಗ್ ಅಂತ ಏನಂದ್ರೆ ಸ್ವಲ್ಪ ಬಿಸಿಲಾದ ತಕ್ಷಣ ಈ ಕಾಲುಬಾಯಿ ಜ್ವರ ಬಂದು ಹೋದಂತ ಪ್ರಾಣಿಗಳು ನಾಲಿಗೆ ತೆಗೆದು ಉಸಿರಾಡತಕ್ಕಂಥ ತೇಗದಂತವೆ, ನಾಲಿಗೆ ತೆಗೆದು ಉಸಿರಾಡ್ತಾವ ತೇಗ್ತಾವ. ಸೊ ಬೇಗ ಅವು ನೆರಳಲ್ಲಿ ಹೋಗ್ಬೇಕು, ಆಶ್ರಯ ಪಡಿಬೇಕು ಅನ್ನೋ ಒಂದು ಭಾವನೆ ಇದಾಗುತ್ತದೆ. ಬಿಸಿಲಿನ ತಾಪವನ್ನು ತಡ್ಕೊಳಕ್ ಆಗಲ್ಲ, ಅವಕ್ಕೆ ಶಕ್ತಿ ಕಡಿಮೆ ಆಗುತ್ತದೆ, ಬಿಸಿಲಿನ ತಾಪವನ್ನು ಅವ್ಕೆ ತಡ್ಕೊಳಕ್ ಆಗಲ್ಲ. ಆಮೇಲೆ ರೆಸ್ಪಿರೇಷನ್, ಏನು ಉಸಿರಾಟ ನಾರ್ಮಲ್ ಉಸಿರಾಟ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಅವಕ್ಕೆ ಗ್ಯಾಸ್ಪಿಂಗ್ ಅಂತ ಬೇಗ ಬೇಗ ಉಸಿರು ತಗೊಂಡಂತ ಇದು ಆಗುತ್ತದೆ. ಅಂದ್ರೆ ಒಂದ್ ರೀತಿ ವಿಕಾರವಾಗಿ ಕಾಣ್ತವೆ ಜಾನುವಾರುಗಳು. ಹೌದು ಸರ್. ಈಗ ಇಫೆಕ್ಟ್ ಆಗೋದ್ ಅಂದ್ರೆ ತುಪ್ಪಳ ಜಾಸ್ತಿ ಉದ್ದ ಬೆಳೆದ್ರೆ ನಾರ್ಮಲ್ ಕೂದಲ ಇದ್ರೆ ಅದು ಪ್ರಾಣಿಗಳು ಆರೋಗ್ಯವಂತ ಕಾಣ್ತಾವ. ಇದು ನಾವು ಸುಲಭವಾಗಿ ಕಂಡಿಡಬಹುದು ರೈತರಾದ್ರು ಅಥವಾ ಯಾರಾದ್ರೂ, ಓ ಇದು ಕಾಲ್ಬಾಯಿ ಜ್ವರ ಬಂದಿದೆ ಅಂತ. ಕೆಲವು ಕಡೆ ರೈತರು ಗೂಬೆ ರೋಗ ಅಂತ ಕೂಡ ಕರೀತಾರೆ ಇದನ್ನ ಪ್ರಾಣಿ. ಹೌದು, ಕೂದಲು ಬೆಳ್ಕೊಂಡು ವಿಕಾರವಾಗಿರೋದ್ರಿಂದ ಗೂಬೆ ರೋಗ ಅಂತ. ಗೂಬೆ ರೋಗ ಅಂತಾರೆ. ಕೆಲವೊಬ್ರು ಹಳ್ಳಿಯ ವಾಡಿನಲ್ಲಿ ನಾಲಿಗೆ ತೆಗೆದು ಉಸಿರಾಡೋದ್ರಿಂದ ನಾಯಿ ರೋಗ ಬಂದಿದೆ ಅಂತ ಈ ತರಾನು ಬೇರೆ ಬೇರೆ ಟರ್ಮ್ ಅಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ಈ ಕಾಲ್ಬಾಯಿ ಜ್ವರದ ಆರ್ಥಿಕ ನಷ್ಟವನ್ನ ನಾವು ನೋಡಿದ್ರೆ ಇದು ಬರದಾಗೆ ತಡೆಗಟ್ಟರೆ ಬಹಳ ಒಳ್ಳೇದು ಅಂತ ನಮಗೆ ಗೊತ್ತಾಗತ್ತೆ. ಈ ಕಾಲ್ಬಾಯಿ ಜ್ವರ ಬರದಾಗೆ ನಾವು ಏನೆಲ್ಲ ಮಾಡಬಹುದು ಅಂತೀರಿ ಸರ್? ಇದು ಒಂದು ಮುಖ್ಯವಾಗಿ ನಾ ಹೇಳಿದಾಗೆ ಒಂದು ಗಾದೆ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ. ಈ ಕಾಲ್ಬಾಯಿ ಜ್ವರದಲ್ಲಿ ಮುಂಜಾಗ್ರತೆಯಾಗಿ ತಡೆಗಟ್ಟಬೇಕು. ಅದಕ್ಕೆ ನಾವು ಕಾಲಕಾಲಕ್ಕೆ ಕಂಪ್ಲೀಟ್ ಆಗಿ ಲಸಿಕೆಯನ್ನ ಹಾಕ್ತೀವಿ. ಪ್ರತಿ 6 ತಿಂಗಳಿಗೊಮ್ಮೆ ಎಲ್ಲಾ 7 ವರ್ಷದ ಪ್ರಾಣಿಗಳಿಗೆ ಸಹ ಲಸಿಕೆಯನ್ನ ಹಾಕುವಂತ ಒಂದು ಪ್ರೋಗ್ರಾಮ್ ಇರ್ತದೆ ಸರ್. ಪ್ರತಿ 6 ತಿಂಗಳಿಗೊಮ್ಮೆ ನಾವು ಲಸಿಕೆಯನ್ನ ಕೊಡಿಸೋದು ಕಡ್ಡಾಯ. ಈ ಲಸಿಕೆ ಕೊಡಿಸಿದಂತ ಪ್ರಾಣಿಗಳಲ್ಲಿ ಏನಂದ್ರೆ ಅಟಿನ್ಯೂಟೆಡ್ ವೈರಸ್ ಅನ್ನ ನಾವು ಇಂಜೆಕ್ಷನ್ ಮಾಡುವುದರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಮುಖಾಂತರ ರೋಗವನ್ನ ತಡೆಗಟ್ಟಲು ಸಹಾಯವಾಗುತ್ತದೆ. ಇದು ಒಂದು ಅತಿ ಮುಖ್ಯವಾದ, ಇದು ರೋಗ ತಡೆಗಟ್ಟದು ಲಸಿಕೆ ಹಾಕೋದು ಒಂದೇ ಮಾರ್ಗ. ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ನಾವು ಜಾನುವಾರು ಮಾಲೀಕರ ಮನೆಗೆ ಹೋಗಿ ಲಸಿಕೆಯನ್ನು ಹಾಕ್ತೀವಿ. ಮತ್ತೆ ಈಗ ಯಾವ ಪ್ರಾಣಿಗೆ ಲಸಿಕೆ ಹಾಕಿದ ಅಂತ ನಾವು ಒಂದು ಐಡೆಂಟಿಫಿಕೇಶನ್ ಟ್ಯಾಗ್ ನಂಬರ್ ಅಂತ ಮಾಡಿ ಅದನ್ನು ಮಾಡ್ತೀವಿ. ಪ್ರಾಣಿಯನ್ನು ಗುರುತಿಸಿ ಇದನ್ನ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ದೈನಂದಿನವಾಗಿ ನಾವು ಅಪ್ಲೋಡ್ ಮಾಡಿ ಸೊ ಪ್ರತಿ ಒಂದು ದಾಖಲಾತಿನ ಇಟ್ಕೊಳ್ತೀವಿ. ರೈತರು ಕಂಪಲ್ಸರಿ ಲಸಿಕೆಯನ್ನು ಹಾಕಿಸಿದ ಒಂದೇ ಮಾರ್ಗ ಸರ್. ಇದು ಉಚಿತವಾಗಿರುತ್ತೆ? ಇದು ಕಂಪ್ಲೀಟ್ ಉಚಿತ ಸರ್. ಇದು ಒಂಥರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಪಶುವೈದ್ಯರಿರ್ಬೋದು, ನಮ್ಮ ತಾಂತ್ರಿಕ ಸಿಬ್ಬಂದಿ ಇರೋದು ಮನೆ ಮನೆಗೆ ಭೇಟಿ ಕೊಟ್ಟು ಉಚಿತವಾಗಿ ಹಾಕ್ತಕ್ಕಂತ ಒಂದು ಯೋಜನೆ ಸರ್ ಇದು. ಅಂದ್ರೆ ವೈರಸ್ ಅನ್ನ ಬಹಳ ದುರ್ಬಲಗೊಳಿಸಿ ಚುಚ್ಚುವಂತದ್ದು. ವೈರಸ್ ಅನ್ನ ದುರ್ಬಲಗೊಳಿಸಿ ಚುಚ್ಚತಕ್ಕಂಥದ್ದು ಅಂದ್ರೆ ಇದು ಇಮ್ಯುನಿಟಿ ಡೆವಲಪ್ ಮಾಡೋದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಾವು ಸ್ಟಿಮ್ಯುಲೇಟ್ ಮಾಡೋದು. ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೆಚ್ಚಿಗೆ ರೋಗವನ್ನು ತಡೆಗಟ್ಟಬಹುದು. ಕೊಡಗು ಜಿಲ್ಲೆಯಲ್ಲಿ ಕಾಡು ಸಾಕಷ್ಟು ಇದೆ, ಸಾಕಷ್ಟು ಕಾಡು ಪ್ರಾಣಿಗಳು ಕೂಡ ಇದಾವೆ. ನಮ್ಮ ಕಾಡು ಪ್ರಾಣಿಗಳು ಕೂಡ ಈ ಸೀಳು ಗೊರಸಿನ ಪ್ರಾಣಿಗಳು. ಹೌದು ಸರ್, ಅವಕ್ಕೂ ಕೂಡ ಕಾಲ್ಬಾಯಿ ಜ್ವರ ಬರೋ ಸಾಧ್ಯತೆ ಇರುತ್ತೆ? ಅವಕ್ಕೂ ಇರುತ್ತೆ ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ, ಕಾಡಂಚಿನ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲ ಲಸಿಕೆ ನಮ್ಮ ಪ್ರಾಣಿಗಳಿಗೆ ಫಸ್ಟ್ ಎಲ್ಲರಿಗೆ ಹಾಕ್ತೀವಿ. ಅದರಲ್ಲಿ ಅವಕ್ಕೂ ಬರತಕ್ಕಂಥ ಚಾನ್ಸಸ್ ಇದೆ, ಬಟ್ ಅದು ಅರಣ್ಯ ಇಲಾಖೆಯವರು ಮುಂಜಾಗ್ರತೆ ತಗೊಳ್ತಾರೆ ಸರ್. ಅದಕ್ಕೆ ನಾವು ಆ ಬಾರ್ಡರ್ ಏನು ಕಾಡಂಚಿನ ಗ್ರಾಮಗಳಿರ್ತೋ ಅವು ಕಡ್ಡಾಯವಾಗಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ನಾವು ಎಲ್ಲ ನಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಉಚಿತವಾಗಿ ಕಡ್ಡಾಯವಾಗಿ ಹಾಕ್ತೇವೆ ಸರ್. ಅಲ್ಲಿ ಅಂದರೆ ನಮ್ಮಲ್ಲಿಗ ಕಾಡೆಮ್ಮೆ ಇದೆ, ಜಿಂಕೆ ಇದೆ, ಇವೆಲ್ಲ ಸೀಳು ಗೊರಸಿರುವಂತ ಸೀಳು ಗೊರಸಿರ್ತಕ್ಕಂಥ ಅವಕ್ಕೂ ಬರೋ ಚಾನ್ಸ್ ಇರುತ್ತೆ ಸರ್. ಅದಕ್ಕೆ ನಾವು ಅವಕ್ಕೆ ಇಂಡಿವಿಜುವಲ್ ಆಗಿ ವ್ಯಾಕ್ಸಿನೇಷನ್ ನಾವು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ರೋಗ ಅಲ್ಲಿಗೆ ಪಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕಾಡಂಚಿನ ಗ್ರಾಮಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಅವರ ಸಹಯೋಗ ಸಹಕಾರ ತಗೊಂಡು ನಾವು ಕಂಪ್ಲೀಟ್ ವ್ಯಾಕ್ಸಿನೇಷನ್ ಮಾಡ್ತೇವೆ ಸರ್. ಅಂದ್ರೆ ಇದು ಮುಖ್ಯವಾಗಿ 6 ತಿಂಗಳಿಗೊಂದ್ಸರಿ ಹಾಕಿಸುವಂತ, ಪ್ರತಿ 6 ತಿಂಗಳಿಗೊಂದ್ಸಲ ಹಾಕಿಸ್ತು ಕಡ್ಡಾಯವಾಗಿ. 2030 ಒಳಗೆ ನಮ್ಮ ಇಡೀ ದೇಶ ಕಾಲುಬಾಯಿ ಜ್ವರ ಮುಕ್ತ ಡಿಕ್ಲೇರ್ ಆಗಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದ ಇದೆ ಸರ್. ಅಂದ್ರೆ ಯಾವ ವಯಸ್ಸಿನ ಜಾನುವಾರುಗಳಿಗೆಲ್ಲ ಇದನ್ನ ಹಾಕಿಸ್ಕೋಬಹುದು? ಇದು ಸಾಮಾನ್ಯವಾಗಿ 3 ತಿಂಗಳ ಮೇಲ್ಪಟ್ಟು ಕರುವಿಂದ ಹಿಡಿದು ಎಲ್ಲಾ ವಯಸ್ಸಿನ ಪ್ರಾಣಿಗಳಲ್ಲಿ ಇದನ್ನ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಕೋಬೇಕು 3 ತಿಂಗಳ ಒಳಗಡೆ. ಅಂದ್ರೆ ಅವಕ್ಕೆ ನಾವು ಮತ್ತೆ 3 ತಿಂಗಳ ಆದ್ಮೇಲೆ ನಾವು ಅವಕ್ಕೆ ವ್ಯಾಕ್ಸಿನೇಷನ್ ಅನ್ನ ಮಾಡ್ತೀವಿ. 3 ತಿಂಗಳ ಮೇಲ್ಪಟ್ಟು ಎಲ್ಲಾ ಪ್ರಾಣಿಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು. ಅಡ್ಡ ಪರಿಣಾಮಗಳು ಇಂಥವೇ? ಸಾಮಾನ್ಯವಾಗಿ ಇದರಲ್ಲಿ ಅಡ್ಡ ಪರಿಣಾಮ ಏನು ಜಾಸ್ತಿ ಇರುವುದಿಲ್ಲ. ಮುಖ್ಯವಾಗಿ ಏನಂದ್ರೆ ವ್ಯಾಕ್ಸಿನ್ ಮಾಡಿದ ಭಾಗದಲ್ಲಿ ಕೆಲವೊಂದು ರಾಸುಗಳಿಗೆ ಸ್ವಲ್ಪ ಊತ ಬರಬಹುದು. ಸೊ ಅದಕ್ಕೆ ಸ್ವಲ್ಪ ಅವರು ಶಾಖ ಕೊಡದೆ ತಣ್ಣೀರಿನ ಪಟ್ಟಿಯನ್ನು ಹಾಕಿದರೆ ಒಳ್ಳೆಯದು. ಮತ್ತು 2 ದಿನ ಸ್ವಲ್ಪ ಜ್ವರ ಮತ್ತು ಸ್ವಲ್ಪ ಹಾಲಿನ ಇಳುವರಿ ಕಡಿಮೆ ಆಗ್ಬೋದು. ಬಟ್ ಇದನ್ನು ರೈತರು ಯಾವುದೇ ಇದು ಮಾಡದೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು. ಕೆಲವೊಂದು ಎನಿಮಲ್ ಅಬಾರ್ಷನ್ ಆಗ್ಬೋದು, ತೀರಾ ಅಡ್ವಾನ್ಸ್ ಪ್ರೆಗ್ನೆಂಟಿ, ಬಟ್ ಇದು ಭಾಳ ಚಾನ್ಸಸ್ ಕಡಿಮೆ, ಅಪರೂಪ. ಸೊ ಈಗ ಲಸಿಕೆ ಹಾಕೋದ್ರಿಂದ ಅದನ್ನು ಮುಂದಿನ ಇದನ್ನು ತಡೆಗಟ್ಟಬಹುದು. ನಮ್ಮಲ್ಲಿ ಮಿಶ್ರತಳಿ ರಾಸುಗಳು ಹೆಚ್ಚಿದ್ದಾವೆ ಈ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ, ಅವುಗಳು ಎಷ್ಟು ಮಟ್ಟಿಗೆ ತುತ್ತಾಗ್ತವೆ ಈ ಕಾಲ್ಬಾಯಿ ಜ್ವರಕ್ಕೆ ಅಂತೀರಿ? ಅದೇ ಸರ್, ಈಗ ನಾ ಹೇಳಿದಾಗೆ ಎಲ್ಲಿ ರೋಗ ನಿರೋಧಕ ಶಕ್ತಿ ಪ್ರಾಣಿಗಳಲ್ಲಿ ಕಡಿಮೆ ಇರ್ತದೆ ಅಂತ ಪ್ರಾಣಿಗಳಿಗೆ ಇದು ಬೇಗ ಅಟ್ಯಾಕ್ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲ ಅಷ್ಟೇ, ಹೆಚ್ಚಪ್ಪ ಎಲ್ಲಿ ಹೆಚ್ಚು ಹಾಲಿನ ಇಳುವರಿ ಮಾಡ್ತಕ್ಕಂಥದ್ದು, ಹೆಚ್ಚಪ್ಪ ಇರ್ಬೋದು, ಜರ್ಸಿ ಇರ್ಬೋದು, ಈ ರಾಸುಗಳಿಗೆ ಅತಿ ಬೇಗವಾಗಿ ನಮ್ಮ ನಾಟಿ ಹಸುಗಳಿಗಿಂತ ಇವು ಬೇಗ ಈ ರೋಗಕ್ಕೆ ತುತ್ತಾಗ್ತವೆ. ಯಾಕಂದ್ರೆ ಸ್ಟ್ರೆಸ್ ಇರುತ್ತೆ ಆಲ್ರೆಡಿ ಅವಕ್ಕೆ ದೇಹದಲ್ಲಿ ಸ್ಟ್ರೆಸ್ ಇರುತ್ತೆ, ಅಂತ ಪ್ರಾಣಿಗಳಿಗೆ ಇದು ಬೇಗ ಹರಡತಕ್ಕಂಥದ್ದು ಒಂದು ಕಾಯಿಲೆ. ಸೊ ಅದಕ್ಕೆ ಮುಖ್ಯವಾಗಿ ರೈತರು ಎಲ್ಲಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹೆಚ್ಚು ರಾಸುಗಳಿರ್ತಾವೆ ಅವಕ್ಕೆ ಕಡ್ಡಾಯವಾಗಿ ತಪ್ಪದೆ ಲಸಿಕೆ ಹಾಕ್ಸ್ಬೇಕು. ಮನುಷ್ಯರಿಗೆ ಬರೋ ಸಾಧ್ಯತೆ ಇಲ್ಲ? ಇಲ್ಲ ಸರ್, ಇದು ಮನುಷ್ಯರಿಗೆ ಬರಲ್ಲ, ಕಾಯಿಲೆ ಬರಲ್ಲ. ಇದು ಅಂಟು ರೋಗ ಅಲ್ಲ, ಒಂದು ಜಾನುವಾರಿಂದ ಮತ್ತೊಂದು ಜಾನುವಾರಿಗೆ ಹರಡ್ತಕ್ಕಂಥ ಕಾಯಿಲೆ, ಇದು ಮನುಷ್ಯರಿಗೆ ಬರಂಗಿಲ್ಲ. ಅದು ಸಂಪರ್ಕದಿಂದ ಮತ್ತೆ ಗಾಳಿನಲ್ಲೂ ಕೂಡ, ಗಾಳಿಯಲ್ಲಿ ಸಂಪರ್ಕ. ಅದೇ ಮನುಷ್ಯ ಈಗ ಕಾಲ್ಬಾಯಿ ಜ್ವರದ ಬಂದಂತ ಒಂದು ಪ್ರಾಣಿನ ಚಿಕಿತ್ಸೆ ಮಾಡಿ ಕೈ ತೊಳೆದೆ ಅಥವಾ ಕಾಲಿಗೆ ಅವ್ರು ಕ್ಲೀನಾಗಿ ತೊಳೆದೆ ಅಥವಾ ಯುಟೆನ್ಸಿಲ್ಸ್ ಕ್ಲೀನಾಗಿ ಮಾಡಿದೆ ಮತ್ತೊಂದು ಶೆಡ್ಗೆ ಹೋದಾಗ ಇದು ಅಂಟತಕ್ಕಂಥ ಕಾಯಿಲೆ. ಸೊ ಅದನ್ನೆಲ್ಲ ಕೇರ್ ತಗೋಬೇಕಾಗುತ್ತೆ. ಮತ್ತೆ ಸೋಂಕಿತ ಮೇವು ನೀರು ಇದರಿಂದಲೂ ಬರಬಹುದು? ಸೋಂಕಿತ ಮೇವು ನೀರಿನಿಂದನೂ ಬರಬಹುದು. ಮುಖ್ಯವಾಗಿ ಇದನ್ನ ಏನ್ ಮಾಡಬೇಕಂದ್ರೆ ಕಾಲ್ಬಾಯಿ ಜ್ವರ ಬಂತು ಅಂತ ಗೊತ್ತಾದ ತಕ್ಷಣ ಇದನ್ನ ಐಸೋಲೇಷನ್ ಅಂತೇವೆ, ಇದನ್ನ ರೈತರು ಪ್ರತ್ಯೇಕ ಮಾಡಬೇಕು. ಮತ್ತೆ ಅದಕ್ಕೆ ತುರ್ತಾಗಿ ಪಶುವೈದ್ಯರನ್ನ ಕರೆಸಿಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ, ಆಂಟಿಬಯೋಟಿಕ್ ಮತ್ತೆ ಏನೋ ಅನಾಲ್ಜೆಸಿಕ್ ಇರುತ್ತೆ ಅವೆಲ್ಲ ಇಂಜೆಕ್ಷನ್ ಅನ್ನ ಮಾಡಿಸಿದಾಗ ವೈರಸ್ ಹೆಚ್ಚು ವೇಗವಾಗಿ ಹರಡೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಅದಕ್ಕೆ ಸಪರೇಟ್ ಆದ ನೀರು ಮೇವು ಎಲ್ಲ ಒದಗಿಸಿ ನಂತರ ಕಾಪಾಡಿಕೊಳ್ಬೇಕು. ಮತ್ತೆ ಅದರದ್ದು ಎಲ್ಲ ಫಸ್ಟ್ ನಾವು ಆರೋಗ್ಯವಂತ ಹಸುಗಳನ್ನು ನೋಡಿ ಕೊನೆಗೆ ಈ ಹಸುಗೆ ಚಿಕಿತ್ಸೆ ಮಾಡಿ ಕಂಪ್ಲೀಟ್ ಆಗಿ ಪ್ರತ್ಯೇಕವಾಗಿಟ್ಟು ಮತ್ತೆ ಅವರು ಸಹ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು. ಇದರಿಂದ ನಾವು ಈ ರೋಗವನ್ನ ಹತೋಟಿಯಲ್ಲಿ ಇಡಬಹುದು ಬಂದಂತ ಪ್ರಾಣಿ. ಜೊತೆಗೆ ಈಗ ಬಾಯಲ್ಲಿ ಹುಣ್ಣಾಗಿರುತ್ತೆ, ಅಂತ ಸಂದರ್ಭದಲ್ಲಿ ಸ್ವಲ್ಪ ಮೃದುವಾದ ಆಹಾರ ಕೊಡಬೇಕು. ಅದಕ್ಕೆ ಹುಣ್ಣಾಗೋದ್ರಿಂದ ಅವಕ್ಕೆ ಜೋಳದ ಕಡ್ಡಿ ಆಗಲಿ ಡ್ರೈ ಪೌಡರ್ ಅನ್ನ ರಾಗಿ ಕಡ್ಡಿ ಒಂದು ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮೆತ್ತನಾದ್ರ ಹಸಿ ಮೇವಿದ್ರೆ ಬಹಳ ಉತ್ತಮ, ಹಸಿ ಮೇವನ್ನ ಕೊಡ್ಬೋದು. ಮತ್ತೆ ಕಾನ್ಸಂಟ್ರೇಟ್ಸ್ ಅಂತೀವಿ ನಾವು, ಏನು ಖನಿಜ ಮಿಶ್ರಣಗಳು ಕಾನ್ಸಂಟ್ರೇಟ್ಸ್ ಅಂತ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಸೊ ಅವಕ್ಕೆ ಜಿಗಿಯೋದಂತಾರಲ್ಲ, ಆಹಾರವನ್ನು ಜಿಗಿಯಲು ಕಷ್ಟ ಆಗ್ತದೆ. ಅದಕ್ಕೆ ಮೆದುವಾದ ಹಸಿ ಹುಲ್ಲು ಅದನ್ನೆಲ್ಲ ಕೊಡ್ಬೋದು, ಕೊಟ್ಟಾಗ ಅವಕ್ಕೆ ಕರ್ಗಿಸ್ಕೊಳ್ಳೋಂಥ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಕಾಲಿನಲ್ಲಿ ಈಗ ಹುಣ್ಣುಗಳೆಲ್ಲ ಆಗಿರ್ತಾವಲ್ಲ, ಅಲ್ಲೆಲ್ಲ ಈ ನೊಣಗಳು ಎಲ್ಲ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕಾಗುತ್ತೆ? ಹೌದು ಸರ್, ಈ ಸಾಮಾನ್ಯ ಕಾಲ್ಬಾಯಿ ಜ್ವರ ಅಂದಾಗ ಕಾಲಿನಲ್ಲಿ ಸಾಮಾನ್ಯವಾಗಿ ಈ ಗೊರಸು ಮಧ್ಯ ಮತ್ತು ಗೊರಸಿನ ಹಿಂದ್ಗಡೆ ಜಾಸ್ತಿ ಈ ಹುಣ್ಣಾಗ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ಇದನ್ನು ನಾವು ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂತ ಒಂದು ನಾವು ಇದು ಸಿಗುತ್ತೆ ಔಷಧಿ, ಅದನ್ನು ನೀರಿಗೆ ಸ್ವಲ್ಪ ಹಾಕಿಬಿಟ್ಟು ನೀ ಕಾಲನ್ನು ಕ್ಲೀನಾಗಿ ಗೊರಸು ಮಧ್ಯ ಮತ್ತು ಗೊರಸಿನ ಹಿಂದ್ಗಡೆ ಕ್ಲೀನಾಗಿ ತೊಳೆದುಬಿಟ್ಟು ಬೆಸ್ಟ್ ಅಂದರೆ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಅಥವಾ ಒಂದು ಕರ್ಪೂರ ಹಾಕೋದ್ರಿಂದ ಹಚ್ಚೋದ್ರಿಂದ ಪದೇ ಪದೇ ನೊಣ ಅದು ಕೂಡೋದ್ರಿಂದ ಮ್ಯಾಗೇಟ್ ಅಂತ ಆಗತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಬೇವಿನ ಎಣ್ಣೆ ಹೊಂಗೆ ಎಣ್ಣೆ ಹಚ್ಚೋದ್ರಿಂದ ಇದನ್ನ ತಡೆಗಟ್ಟಬಹುದು ಸರ್. ಮತ್ತೆ ಬಾಯಿನಲ್ಲೂ ಹುಣ್ಣಾಗ್ತಾವಲ್ಲ, ಅದಕ್ಕೆ ಬಾಯಲ್ಲಿ ಇದು ಸಾಮಾನ್ಯವಾಗಿ ಬಾಯಲ್ಲಿ ಹುಣ್ಣಾದ್ರೆ ನಮ್ಮಲ್ಲಿ ಇದಕ್ಕೆ ಸೇಮ್ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಥವಾ ನಮ್ಮಲ್ಲಿ ಅಡಿಗೆ ಸೋಡಾ ಪುಡಿ ಇರ್ತಲ್ಲ ಅದನ್ನ ನೀರಿನಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ತೊಳೆದು ಜೇನುತುಪ್ಪ ಮತ್ತು ಲಿಕ್ವಿಡ್ ಪ್ಯಾರಾಪಿನ್ ಅಥವಾ ಗ್ಲಿಸರಿನ್ ಅಂತ ಔಷಧಿ ಇರುತ್ತೆ ಅವು ಹಚ್ಚ ಲೇಪನ ಮಾಡೋದ್ರಿಂದ ಸ್ಮೂತ್ ಆಗುತ್ತದೆ, ನಾಲಿಗೆ ಮೃದುವಾಗಿ ಬೇಗ ಕಾಯ ಹುಣ್ಣುಗಳು ವಾಸಿ ಆಗ್ತವೆ ಸರ್. ಅಂದರೆ 3 ತಿಂಗಳಿಗಿಂತ ಹೆಚ್ಚು ವಯಸ್ಸ ಅಂತ ಎಲ್ಲ ಜಾನುವಾರುಗಳಿಗೆ ಹಾಕ್ಸ್ಬೋದು? ಎಲ್ಲ ಪ್ರಾಣಿಗಳಿಗೆ ಇದನ್ನು ಕಡ್ಡಾಯವಾಗಿ ಲಸಿಕೆ ಹಾಕ್ಸೋದು ಒಂದೇ ಮಾರ್ಗ ಸರ್. ಅಂದರೆ ಅದು ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಹಂದಿ ಹಸು, ಎಮ್ಮೆ ಹಸು, ಕುದುರೆ ಕುದುರೆ ಇಲ್ಲ ಸರ್, ಇವಕ್ಕೆಲ್ಲ ಹಾಕ್ಸ್ಬೋದು. ಕುದುರೆಗಿಲ್ಲ, ಕುದುರೆ ಇಲ್ಲ. ಒಟ್ಟಾರೆ ಸೀಳು ಗೊರಸಿರುವಂತ ಪ್ರಾಣಿಗಳ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕ್ಸ್ಬೇಕಾಗತ್ತೆ. ಇದು ಸರ್ಕಾರದ ವತಿಯಿಂದ ಬಹಳ ಉಚಿತವಾಗಿ ಸಿಗೋದ್ರಿಂದ ಎಲ್ಲ ರೈತ ಬಾಂಧವರು ಈ ಆಂದೋಲನ ನಡೆಯುವಾಗ ತಪ್ಪಿಸ್ಕೊಳ್ಳದಲ್ಲೇ ಈ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತೀರ? ಹೌದು ಸರ್, ಇದಕ್ಕೊಂದು ಬಹಳ ಆಂದೋಲನದ ರೀತಿಯಲ್ಲಿ ನಾವು ಪ್ರತಿ 6 ತಿಂಗಳಿಗೊಮ್ಮೆ ಇಷ್ಟೊಂದು ಹಣವನ್ನು ವ್ಯಯಿಸಿ ಸಿಬ್ಬಂದಿಯನ್ನು ಮನೆ ಬಾಗಿಲಿಗೆ ಕಳಿಸಿ ರೈತರ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿ ರೋಗ ಮುಕ್ತ ನಮ್ಮ ದೇಶವನ್ನು ಕಾಲುಬಾಯಿ ರೋಗ ಮುಕ್ತ ಮಾಡೋದು ಒಂದು ಭಾಳ ಮುಖ್ಯವಾದ ಧ್ಯೇಯೋದ್ದೇಶ ಸರ್ಕಾರದ ಮೇಲಿದೆ. ಆದ್ದರಿಂದ ರೈತರು ಈ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಂಡು ಅಡ್ಡ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದೆ, ಲಸಿಕೆಯನ್ನು ಹಾಕಿಸಿಕೊಂಡು ಒಂದು ರೋಗವನ್ನು ನಮ್ಮ ದೇಶದಿಂದ

ಕೇಳುಗರಿ, ನಾಳೆ ಬೆಳಿಗ್ಗೆ 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮನೆ ಮನೆಯ ಹಣತೆ. ವಿಷಯ ಅಂಬೇಡ್ಕರ್ ಅವರ ಶೈಕ್ಷಣಿಕ ಪಯಣ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ. ನಿದ್ದರ ಸುದ್ದಿ. ನಂಜರಾಯಪಟ್ಟಣ ಗ್ರಾಮದ ನಿವಾಸಿ ಮುಕ್ಕಾಟಿ ಮನೆ ದಿವಂಗತ ಚಂದ್ರು ಕೆಂಚಪ್ಪ ಅವರ ಪತ್ನಿ ವೇದಾವತಿ ರಾಣಿಯವರು 68 ಪ್ರಾಯದಲ್ಲಿ ಇಂದು ಮುಂಬೈನಲ್ಲಿ ನಿಧನರಾಗಿದ್ದಾರೆ. ಮುಕ್ಕಾಟಿ ಮನೆ ವೇದಾವತಿ ರಾಣಿ ಅವರ ಮೃತದೇಹ ನಾಳೆ ಸಂಜೆ ನಂಜರಾಯಪಟ್ಟಣ ತಲುಪಲಿದೆ. ನಂತರ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9 ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಆದಿಶಂಕರಾಚಾರ್ಯರು ಕೇರಳದ ಕಾಲಡಿನ ಪೂರ್ಣ ಹೊಳೆಕರೆಯಲ್ಲಿ ಹುಟ್ಟಿದ ಸಾಮಾನ್ಯ ಕೂಸು ಹಂಗೆ ಅವು ಸೌಂದರ್ಯ ಲಹರಿಯಲ್ಲಿ ದ್ರಾವಿಡ ಶಿಶು ತಿಳಿ ಹೇಳ್ಕೊಂಡೊಳ್ಳುತ್ತ ಆಧ್ಯಾತ್ಮಿಕ ಚಿಂತಕರಾದ ಎಸಳೂರು ಉದಯಕುಮಾರವು ಹೇಳಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕಟ್ಟಲಿ ಇಂದು ಮಡಿಕೇರಿ ಪೇಟೆನ ಗಾಂಧಿಭವನದಲ್ಲಿ ನಡೆದ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಮಾತಾಡಿದು. ಪತ್ರಕರ್ತರಾದ ಬಿಜಿ ಅನಂತಶಯನವು ಮಾತಾಡಿ, ಶಂಕರಾಚಾರ್ಯರ ಬೋಧನೆಯ ಅಂಶನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಅದಕ್ಕೆ ಸಾರ್ಥಕತೆ ಇದ್ದದೆ ಅಂತ ಹೇಳಿದು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರವು ಮಾತಾಡಿ, ವಿದ್ಯಾರ್ಥಿಗ ಪಾಠದೊಟ್ಟಿಗೆ ಪಠ್ಯೇತರ ವಿಷಯಗಳಲ್ಲಿ ಮತ್ತೆ ಆಧ್ಯಾತ್ಮಿಕತೆಯಲ್ಲಿ ಸನ ತೊಡಗಿಸಿಕೊಳ್ಳಕೂತ ಹೇಳಿದು. 2024-25 ಸಾಲಿನ ಎಸ್ಎಸ್ಎಲ್ಸಿ ಸುವರ್ಣ ಆವೃತ್ತಿನ ಪರೀಕ್ಷಾ ಫಲಿತಾಂಶ ಇಂದು ಪ್ರಕಟ ಆಯಿತು. ಈ ಸಲ ಕೊಡಗು ಜಿಲ್ಲೆಗೆ 5 ಸ್ಥಾನ ಸಿಕ್ಕಿದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆ ಕ್ರಮ ಆಗಿ 1-4 ಸ್ಥಾನ ಪಡ್ಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಪರೀಕ್ಷೆಗೆ ಹಾಜರಾದ 6,255 ಮಕ್ಕಳಲ್ಲಿ 5,142 ಮಕ್ಕ ಪಾಸ್ ಆಗಿ %82.21 ಫಲಿತಾಂಶ ಸಿಕ್ಕಿತು. ಕರ್ನಾಟಕ ಸರ್ಕಾರಿ ಚಾಕ್ರಿದಾರರ ಜ್ಯೇಷ್ಠತೆ ನಿಯಮಗಳು 1957 ನಿಯಮಗಳನ್ವಯ ಪ್ರೌಢಶಾಲಾ ಸಹಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ಕೊಡುವ ಸಂಬಂಧ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಶಿಕ್ಷಕರ ಮಾಹಿತಿನ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಯಿತು. ಶಿಕ್ಷಕರು ಸೇವಾ ವಿವರದ ಮಾಹಿತಿನ ಪರಿಶೀಲನೆ ಮಾಡಿ ಸರಿ ಇದ್ದರೆ ಸರಿ ಇದೆ, ಅಲ್ಲರೆ ಇಲ್ಲ ತಿಳಿದರ್ನ ಆಕ್ಷೇಪಣಾ ನಮೂನೆಯಲ್ಲಿ May 8 ಶಾಲಾ ಮುಖ್ಯ ಶಿಕ್ಷಕರನ್ನು ದೃಢೀಕರಿಸಿ ಸರಿಯಾದ ದಾಖಲೆಗಳೊಟ್ಟಿಗೆ ಸಲ್ಲಿಸಕೂತ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿದರು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ತೇಳ್ರೆ ದಿಶಾ ಸಮಿತಿ ಸಭೆ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ May 8 ಬೆಳಿಗ್ಗೆ 10:30 ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಆಗಾಗ ಮಳೆ ಬರ್ತಿದ್ದು ಗಾಳಿನೂ ಸನ ಇದ್ದು ಬಿರುಗಾಳಿಯಿಂದ ವಿದ್ಯುತ್ ಅಪಘಾತಗ ಸಂಭವಿಸುವ ಸಾಧ್ಯತೆಗಿದ್ದದೆ ಜನ ಯಾವುದೇ ತರಹದ ವಿದ್ಯುತ್ ತೊಂದರೆಗಳನ್ನ ಕಂಡ್ರೆ ಅಲ್ಲೇ ಸರಿ ಮಾಡಿಕೆ ಹೋಗದೆ ತಕ್ಷಣ ಚೆಸ್ಕಾಂ ದೂರವಾಣಿ ಸಂಖ್ಯೆಗಳಲ್ಲಿ ತಮ್ಮ ದೂರುಗಳನ್ನ ದಾಖಲಿಸಕ ಕೊಡಗು ಜಿಲ್ಲೆನ 24x7 ಸಹಾಯವಾಣಿ ಸಂಖ್ಯೆ 1912, ಗ್ರಾಹಕರ ಸೇವಾ ಕೇಂದ್ರದ ಸಂಖ್ಯೆ 9449599865 ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳನ್ನ ಸಂಪರ್ಕಿಸಕೂತ ಮಡಿಕೇರಿ ವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೇಳು. ರೈತರು ಒಳ್ಳೆ ಬೆಳೆ ಪಡ್ಕೊಳ್ಳೋಕೂತಾರೆ, ಕೃಷಿ ಭೂಮಿ ಫಲವತ್ತತೆಯಿಂದ ಇರೋಕೂತ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರು ಹೇಳಿದು. ನಾಪೋಕ್ಲಲ್ಲಿ ಬೆಳೆಗಾರರಿಗೆ ಆಯೋಜಿಸಲಾಗಿದ್ದ ಕಾಫಿ ಮತ್ತು ಒಳ್ಳೆಮೆಣಸು ಕೃಷಿ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತಾಡಿದು. ರೈತರು ಕೃಷಿ ಮಡಿಕೆ ಮುಂದೆ ಮಣ್ಣು ಪರೀಕ್ಷೆ ಅಗತ್ಯಕ್ಕೆ ತಕ್ಕಂಗೆ ಒಳ್ಳೆ ಗೊಬ್ಬರಗಳನ್ನ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದರಿಂದ ಬೆಳೆಗಳ ಇಳುವರಿನ ಜಾಸ್ತಿ ಮಾಡಕ್ಕೂತ ಇವು ಹೇಳಿದು. ಕೊಡಗು ಮತ್ತು ದಕ್ಷಿಣ ಕನ್ನಡ ಒಕ್ಕಲಿಗ ಗೌಡ ಮಹಿಳಾ ಒಕ್ಕೂಟ ಹಂಗೆ ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 2nd ಗೌಡ ಮಹಿಳಾ ಕ್ರಿಕೆಟ್ ಪಂದ್ಯಾಟ ನಾಳೆ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಕೂಡುಕಟ್ಟಲಿ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ 4 ಬೆಳಿಗ್ಗೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ.

ಆದಿಶಂಕರಾಚಾರ್ಯ ಕೇರಳತರ ಕಾಲಾಡಿಲ್ ಪುಟ್ಟಿತ ಸೌಂದರ್ಯ ಲಹರಿರ ದ್ರಾವಿಡ ಶಿಶುವೊಂದ ಕಾಕುಚಿಟ್ಟಂಡ ತಂದ ಆಧ್ಯಾತ್ಮಿಕ ಚಿಂತನೆಗಳನ್ನ ಎಸಲೂರು ಉದಯಕುಮಾರ್ ಅಣ್ಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಇಂಗಡ ಕೂಡುಕೂಟತ್ ಇಂದು ಮಡಿಕೇರಿಯ ಗಾಂಧಿ ಭವನತ್ ನಡೆದ ಶ್ರೀ ಆದಿಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮತನ ಉದ್ಘಾಟನೆ ಮಾಡಿತು. ಇವು ತಕ್ಕ ಪರಂದತ್ ಶಂಕರಾಚಾರ್ಯ ಸಮಾಜಕ್ಕೆ ತಂದ ನಲ್ಲ ವಿಷಯತನ ಜೀವಮಾನತ್ತು ಅಳವಡಿಸಿಟ್ಟೊಂಡು ವ್ಯಕ್ತಿತ್ವತನ ಬಳತಿಯಂಡು ಬದುಕು ನಡ್ತೊಂಡು ಒಂದು ಕೂಡಿಯಾಡನ ಪತ್ರಕರ್ತ ಬಿಜಿ ಅನಂತಶಯನ ಅಣ್ಣುಚಿ ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲಾಭಿವೃದ್ಧಿ ಸಮನ್ವಯ ಸಮಿತಿ ಪಿಂಜ ಉಸ್ತುವಾರಿ ಸಮಿತಿ ದಿಶ ಇಂಡ ಸಭೆ ಸಂಸದಗಳಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಇಂಗಡ ಕೊರವು ಕಾರಿಕೆಲು ಇದೇ ತಿಂಗಳ ಒಟ್ಟಂಗ ಪೊಲಾಕ ಪತ್ತರೆ ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲು ನಡಪಂದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಪಿಂಜ ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಪಿಂಜ ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅರಿಚಿಟ್ಟಿತು. ಎಂಬಿಎ, ಎಂಸಿಎ, ಎಂಟೆಕ್, ಎಂಎ, ಪಿಜಿ, ಸಿಇಟಿ ಪ್ರವೇಶ ಪಿಂಜ ಲ್ಯಾಬರೇಟರಿ ಎಂಟ್ರಿಲು ಇಂಜಿನಿಯರ್ ಕೋರ್ಸ್ಗೆ ಕೂಡುವಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಹಂಗಡ ಅರ್ಜಿ ಹಾಕಿತು. ಆನ್ಲೈನ್ ಅರ್ಜಿಗೆ ಆಕಿರಿ ನಾಳು ಇದೇ ತಿಂಗಳ 10. ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಆಂಟಿ ಮೈಕ್ರೋಬಯಲ್